ಬೇಕು ಮಣ್ಣಿಗೆ ಫಲವತ್ತತೆ ರೈತನ ಏಳಿಗೆ ಕೊಡಬೇಕು ಸಾವಯವ ಗೊಬ್ಬರಗಳನ್ನು ಇಡಬೇಕು ವಿಷದಂತ ಪರಿಕರಗಳನ್ನು ಗೊಬ್ಬರಗಳು ಬೇಕು ಮಣ್ಣಿಗೆ ಫಲವತ್ತತೆ ರೈತನ ಕೇಳುಗರೆ, ನಿಸರ್ಗದಲ್ಲಿ ಎಷ್ಟು ತೆರನಾದ ಪಕ್ಷಿಗಳು ಇರಬಹುದಂತ ಅನ್ಕೊಂಡಿದ್ರಿ? ನೂರಾರು ಬಗೆಯ ಪಕ್ಷಿಗಳಲ್ಲ, ಸಾವಿರಾರು ಬಗೆಯ ಪಕ್ಷಿಗಳನ್ನ ನಾವು ಅಧ್ಯಯನ ಮಾಡಿದ್ರೆ ಗೊತ್ತಮಾಡಬಹುದು. ಈ ಬಗ್ಗೆ ಪಕ್ಷಿ ವೀಕ್ಷಣೆ ಮಾಡುವ ವ್ಯಕ್ತಿಗಳು ದಾಖಲೆ ಮಾಡ್ತಾ ಹೋಗ್ತಿದ್ದಾರೆ. ಅನೇಕ ಪಕ್ಷಿಗಳ ಚಲನವಲನ, ಅವುಗಳು ಮಾಡುತ್ತಿರುವ ಕಾರ್ಯಗಳನ್ನ ನಾವು ಹತ್ತಿರದಿಂದ ನೋಡ್ಲಿಕ್ಕೆ ಕಷ್ಟ. ಆದರೆ ಪಕ್ಷಿಗಳು ಕೃಷಿಕರಿಗಂತೂ ಎಷ್ಟೊಂದು ಉಪಕಾರ ಮಾಡ್ತೇವೆ ಅಂತ ಅನ್ನೋದನ್ನ ಗಮನಿಸಿದ್ರೆ ಆನಂದ ಅನಿಸುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ರೈತರು ಬೆಳೆದಿರುವ ದವಸ ಧಾನ್ಯಗಳನ್ನ, ಹಣ್ಣು ಹಂಪಲುಗಳನ್ನ ತಿನ್ನಬಹುದು. ಆದರೆ ಗರಿಷ್ಠ ಪ್ರಮಾಣದ ಪಕ್ಷಿಗಳು ತಿನ್ನೋದು ಏನಂತಂದ್ರೆ ಹುಳುಗಳನ್ನ, ಕೀಟಗಳನ್ನ. ರೈತರ ಜಮೀನುಗಳಲ್ಲಿ ಪಕ್ಷಿಗಳು ಬರ್ತಾ ಇರಬೇಕು, ಆ ಮೂಲಕ ಅಲ್ಲಿ ಹಿಕ್ಕಿ ಹಾಕಬೇಕು, ಜೊತೆಗೆ ಹಾನಿಕಾರಕವಾದ ಕೀಟಗಳನ್ನ ತಿನ್ನಬೇಕು, ಜೊತೆಗೆ ವಿಭಿನ್ನವಾದ ಗಿಡಮರಗಳ ಬೀಜಗಳನ್ನು ಅಲ್ಲಿ ಉದುರಿಸಬೇಕು. ಇತರೆ ಅನುಕೂಲಗಳನ್ನ ರೈತರು ಕಾಣುವಂತಾಗಬೇಕು. ವಿಷ ರಾಸಾಯನಿಕಗಳಿಂದ ಇವತ್ತು ಎಷ್ಟೋ ಪಕ್ಷಿಗಳು ಅವನತಿಯ ಹಾದಿಯಲ್ಲಿದ್ದಾವೆ, ಸಂತಾನವನ್ನ ಹೆಚ್ಚಿಗೆ ಮಾಡಿಕೊಳ್ಳಿಕ್ಕೂ ಕಷ್ಟವಾಗ್ತಾ ಇದೆ. ಕೀಟನಾಶಕಗಳ ಸಂಪರ್ಕಕ್ಕೆ ಬಂದ ಹುಳುಗಳನ್ನ ತಿಂದ ಪಕ್ಷಿಗಳು ಅವು ಅವಸಾನದ ಹಂತಕ್ಕೆ ಹೋಗ್ತವೆ, ಸಂತಾನವನ್ನು ಸರಿಯಾಗಿ ವೃದ್ಧಿ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಪಕ್ಷಿಗಳ ಆಕರ್ಷಣೆಗೆ ವಿಭಿನ್ನವಾದ ಸಸ್ಯಗಳನ್ನ ರೈತರು ಬೆಳ್ಕೊಳ್ಬಹುದು. ಅನೇಕ ರೀತಿಯ ಪಕ್ಷಿಗಳು ಎಷ್ಟೇ ತಿಂದ್ರೂ ಮತ್ತೆ ನಮಗೆ ಉಳಿಸೇ ಉಳಿಸ್ತವೆ. ಒಂದು ಪೇರಲ ಗಿಡವನ್ನ ಗಮನಿಸಿಕೊಳ್ಳಿ, ಎಷ್ಟೇ ಪ್ರಮಾಣದಲ್ಲಿ ಪಕ್ಷಿಗಳು ಹಣ್ಣುಗಳನ್ನ ತಿಂದ್ರೂ ನಮಗೆ ಹೆಚ್ಚು ಹಣ್ಣುಗಳು ಸಿಕ್ಕೇ ಸಿಗ್ತವೆ. ಇದರಂತೆ ಇತರೆ ಹಣ್ಣಿನ ಮರಗಿಡಗಳಲ್ಲೂ ಈ ಚಿತ್ರಣವನ್ನ ಕಾಣಬಹುದು. ಯಾವ ಕ್ರಿಮಿಕೀಟವು ಅಥವಾ ಯಾವ ಪಕ್ಷಿಯು ಫಲವನ್ನ ಸಂಪೂರ್ಣವಾಗಿ ಭಕ್ಷಣೆ ಮಾಡೋದಿಲ್ಲ. ರೈತ ಬಂಧವರೇ, ಪಕ್ಷಿಗಳ ಬಗ್ಗೆ ಈಗ ಒಂದು ಒಳ್ಳೆ ಹಾಡು ಬಿ ಎ ಗಣೇಶ್ ಅವರು ಹಾಡಿದ್ದಾರೆ. ಓ ಸುಂದರ ಪಕ್ಷಿಗಳೇ, ಬನ್ನಿ ನಮ್ಮ ತೋಟಗಳಿಗೆ, ಹೆಕ್ಕಿಕೊಳ್ಳಿ ಕೀಟಗಳನ್ನು ಮಾಡಿ ಉಪಕಾರಗಳನ್ನು. ಓ ಸುಂದರ ಪಕ್ಷಿಗಳೇ, ಬನ್ನಿ ನಮ್ಮ ತೋಟಗಳಿಗೆ, ಹೆಕ್ಕಿಕೊಳ್ಳಿ ಕೀಟಗಳನ್ನು ಮಾಡಿ ಉಪಕಾರಗಳನ್ನು ಉಪಕಾರಗಳನ್ನು. ಓ ಸುಂದರ ಪಕ್ಷಿಗಳೇ, ಬನ್ನಿ ನಮ್ಮ ತೋಟಗಳಿಗೆ, ಜೀವಿ ರೈತ ಬಾಂಧವರೇ, ಪಕ್ಷಿಗಳೇ ಬರಲಿ ಜಮೀನುಗಳಿಗೆ. ಓ ಕಷ್ಟ ಜೀವಿ ರೈತ ಬಾಂಧವರೇ, ಪಕ್ಷಿಗಳೇ ಬರಲಿ ಜಮೀನುಗಳಿಗೆ. ಕೀಟಗಳು ಆಹಾರ ಪಕ್ಷಿಗಳಿಗೆ, ಕೀಟಗಳು ಆಹಾರ ಪಕ್ಷಿಗಳಿಗೆ. ವಿಷ ಬಳಸದಿರುವುದೇ ಹಿತ ಇವುಗಳಿಗೆ, ವಿಷ ಬಳಸದಿರುವುದೇ ಹಿತ ಇವುಗಳಿಗೆ. ಓ ಸುಂದರ ಪಕ್ಷಿಗಳೇ, ಬನ್ನಿ ನಮ್ಮ ತೋಟಗಳಿಗೆ.

ರೈತ ಬಾಂಧವರೇ, ಸಗಣಿಯನ್ನ ಮತ್ತು ಗಂಜಲವನ್ನ ಎಷ್ಟೋ ಕಡೆ ನೇರವಾಗಿ ಉಪಯೋಗಿಸ್ಕೊಳ್ಳೋದಿದೆ. ಅವತ್ತಿನ ಸಗಣಿ ಮತ್ತು ಗಂಜಲವನ್ನ ನೇರವಾಗಿ ತೆಗೆದುಕೊಂಡು ಹೋಗಿ ಜಮೀನಿಗೆ ತೋಟಕ್ಕೆ ಹಾಕೋದಿದೆ. ಈ ಬಳಕೆ ಕ್ರಮ ಒಳ್ಳೆಯದಂತ ಹೇಳೋರಿದ್ದಾರೆ, ಅಷ್ಟೊಂದು ಸೂಕ್ತವಲ್ಲ ಅಂತ ಅನ್ಕೊಂಡು ಅನಿಸಿಕೆಗಳನ್ನು ವ್ಯಕ್ತಪಡಿಸೋರು ಇದ್ದಾರೆ. ಆದರೆ ಹತ್ತಾರು ವರ್ಷಗಳ ಕಾಲ ಹಾಕಿರೋರನ್ನ ಕೇಳಿದ್ರೆ, ನೋಡಿ, ಒಂದೇ ಸಾರಿಗೆ ನಾವು ಸಗಣಿ ಗೊಬ್ಬರವನ್ನು ಏರೋದು ಕಷ್ಟ, ಆಳು ಕಾಳುಗಳು ಸಿಗ್ಲಿಕ್ಕಿಲ್ಲ, ಹಾಕೋದು ಸಹ ತ್ರಾಸದಾಯಕವಾಗ್ತದೆ. ಅದಕ್ಕೆ ಅವತ್ತಿನ ಸಗಣಿಯನ್ನ ಗಂಜಲವನ್ನು ಅಂದೇ ತೆಗೆದುಕೊಂಡು ಹೋಗಿ ಅಲ್ಲಲ್ಲಲ್ಲಲ್ಲಿ ಹಾಕ್ಕೊಂಡು ಬಂದ್ಬಿಡ್ತೀವಿ. ಮಣ್ಣಿನಲ್ಲಿ ಅದು ಬೇಗ ಕರಗಿ ಲೀನವಾಗಿ ಹೋಗ್ಬಿಡುತ್ತೆ. ಗಂಜಲವೂ ಅಷ್ಟೇ, ಮುಂದೆ ಯಾವಾಗ ಗೊಬ್ಬರ ಹಾಕಬೇಕನ್ನೋ ಒಂದು ಆಲೋಚನೆ ಇರೋದಿಲ್ಲ ಅಂತ ಅನ್ಕೊಂಡು ಮಾತಾಡೋದಿದೆ. ಈ ಕ್ರಮವನ್ನು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ನೂರಾರು ಜನ ರೈತರು ಅನುಸರಿಸ್ತಿದ್ದಾರೆ. ನಾವು ಸಹ ಬಳಸಿರೋರನ್ನ ಭೇಟಿ ಮಾಡಿದ್ವಿ, ಸೂಕ್ತವಾದ ಕ್ರಮ ಅನ್ಕೊಂಡು ಅವರು ಹೇಳಿದ್ದನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ತಿದ್ದೀವಿ. ಸಗಣಿಯನ್ನ ಗಂಜಲವನ್ನ ನೀರಿನೊಂದಿಗೆ ಸೇರಿಸಿ ಜೀವಾಮೃತ ಅಥವಾ ಜೀವಸಾರದ ರೂಪದಲ್ಲಿ ಬೆಳೆಗಳಿಗೆ ಕೊಡೋದಿದೆ. ರೈತ ಬಂದವರೇ, ಬೆಳೆಗಳಿಗೆ ದ್ರವರೂಪದಲ್ಲಿ ಪೋಷಕಾಂಶಗಳನ್ನು ಕೊಟ್ಟಾಗ ಬಹುಬೇಗ ಅವು ಸಸ್ಯಗಳಿಗೆ ಸರಬರಾಜಾಗ್ತವೆ. ಇನ್ನೂ ಒಂದು ಹೇಳಬೇಕಂದ್ರೆ, ಎಲೆಗಳಿಗೆ ಸಿಂಪಡಣೆ ಮಾಡಿದ್ರೆ ಇನ್ನೂ ಬೇಗ ಅದರ ಪ್ರತಿಕ್ರಿಯೆ ಗೊತ್ತಾಗ್ತದೆ. ಮಣ್ಣಿಗೆ ಹಾಕಿ ಅದು ಬೇರಿನ ಮೂಲಕ ಸಸ್ಯಕ್ಕೆ ಹೋಗಿ ಎಲೆಗಳಲ್ಲಿ ಅದರ ಪ್ರತಿಕ್ರಿಯೆಯನ್ನು ಕಾಣೋದು ಸ್ವಲ್ಪ ತಡವಾದ್ರೂ ಇದು ಅನೇಕ ದೃಷ್ಟಿಯಲ್ಲಿ ಉಪಯುಕ್ತವಾದದ್ದು. ಎಲೆಗಳಿಗೆ ಸಿಂಪಡಣೆ ಮಾಡೋದು ಪ್ರಯೋಜನಕಾರಿ. ಕೆಲವೊಬ್ರು ಗಂಜಲ ಸಗಣಿಯನ್ನ ಬೇರೆ ಬೇರೆ ಸೊಪ್ಪುಗಳೊಂದಿಗೆ ಔಷಧಿ ಗಿಡಗಳೊಂದಿಗೆ ಸೇರಿಸಿ ಅದನ್ನ ಸೋಸಿ ವೆಂಚರಿ ಮೂಲಕ ಅಥವಾ ಬೇರೆ ರೂಪದಲ್ಲಿ ಬೆಳೆಗಳ ಬುಡಕ್ಕೂ ಕೊಡೋದಿದೆ, ಸಿಂಪರಣೆಗೂ ಬಳಕೆ ಮಾಡಿಕೊಳ್ಳೋದಿದೆ. ಜೀವಸಾರ ಘಟಕವನ್ನ ಕೆಲವಾರು ಕಡೆ ರೈತರು ರಚನೆ ಮಾಡಿಕೊಂಡು ಸಗಣಿ ಮತ್ತು ಗಂಜಲವನ್ನ ನೀರಿನೊಂದಿಗೆ ಇತರೆ ಸೊಪ್ಪುಗಳನ್ನು ಬೆರೆಸಿ ಆ ಸಾರವನ್ನ ಬೆಳೆಗಳಿಗೆ ಉಣಿಸೋದಿದೆ. ಕಾಫಿ, ಕಾಳುಮೆಣಸು, ಏಲಕ್ಕಿ, ತರಕಾರಿಗಳು, ಭತ್ತ ಈ ತರದ ಬೆಳೆಗಳಿಗೂ ಉಪಯೋಗ ಮಾಡಿಕೊಂಡಿರೋರನ್ನ ನಾವು ಗಮನಿಸಿದ್ದೇವೆ. ಸಗಣಿ ಮತ್ತು ಗಂಜಲ ಜೈವಿಕ ಮೂಲದ್ದು, ಇದರಲ್ಲೂ ಮಣ್ಣಿನ ಸೂಕ್ಷ್ಮ ಜೀವಿಗಳನ್ನು ಹೆಚ್ಚಿಗೆ ಮಾಡಲಿಕ್ಕೆ ಶಕ್ತಿ ಇದೆ, ಗುಣಗಳಿದ್ದಾವೆ. ರೈತ ಬಾಂಧವರೇ, ಜಾನುವಾರುಗಳು ಪ್ರತಿನಿತ್ಯ ಹುಲ್ಲನ್ನು ತಿಂದು ಸಗಣಿಯನ್ನು ನೀಡಿ ರೈತನಿಗೆ ಉಪಕಾರ ಮಾಡ್ತವೆ. ಉಳುಮೆಗೂ ಹಸುಗಳನ್ನು, ಎತ್ತುಗಳನ್ನು, ಕೋಣಗಳನ್ನು ಬಳಕೆ ಮಾಡಿಕೊಂಡಿರೋರಿದ್ದಾರೆ. ಮನಸ್ಸು ಮಾಡಿದರೆ ಒಬ್ಬ ರೈತ ಒಂದ್ಯಾಕೆ, ಎರಡ್ಯಾಕೆ, ನಾಲ್ಕಾರು ಹಸುಗಳನ್ನು, ಎಮ್ಮೆಗಳನ್ನು ಅಥವಾ ಇತರೆ ಪ್ರಾಣಿಗಳನ್ನು ಸಾಕ್ಕೊಳ್ಬಹುದು. ಕಷ್ಟ ಅಂತಂದರೆ ಒಂದನ್ನು ಇಟ್ಕೊಳ್ಳೋದು ಹೊರೆ ಆಗ್ತದೆ. ಜಾನುವಾರುಗಳ ಸಗಣಿ ಮತ್ತು ಗಂಜಲ ಜೈವಿಕ ಕೃಷಿಗೆ ಪೂರಕವಾದದ್ದು, ಉಪಯುಕ್ತವಾದದ್ದು. ಸೂಕ್ಷ್ಮ ಜೀವಿಗಳ ಬೆಳವಣಿಗೆಗೆ ಮಣ್ಣಿನ ಭೌತಿಕ, ರಾಸಾಯನಿಕ, ಜೈವಿಕ ಗುಣಗಳು ಚೆನ್ನಾಗಿರಲಿಕ್ಕೆ ಪ್ರಯೋಜನಕಾರಿ. ಇದುವರೆಗೆ ಕೃಷಿ ಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ ಕೇಳಿದಿರಿ. ರಚನೆ ವಿಜಯ್ ಅಂಗಡಿ. ರೈತ ಭೂಮಿಯ ಚೊಚ್ಚಲ ಮಗ, ಕರ ಮುಗಿಯೋ ಆತನಿಗೆ ಜಗದಗಲ ಹೃದಯಗಳಿಗೆ ಅನ್ನವಿಡೋ ದೇವರಿಗೆ. ಕೇಳುಗರೆ, ಪ್ರತಿದಿನ ಸಂಜೆ ಮಡಿಕೇರಿ ಆಕಾಶವಾಣಿಯಿಂದ ಉಪಯುಕ್ತ ಕೃಷಿ ಕಾರ್ಯಕ್ರಮಗಳು ಬಿತ್ತರವಾಗುತ್ತಿವೆ. ಪರಿಸರ ಪ್ರಿಯ ಕೃಷಿ, ಸುಸ್ಥಿರ ಕೃಷಿ ಮಾರ್ಗಗಳು, ವೃಕ್ಷಾಧಾರಿತ ಕೃಷಿ, ಮೀನು ಕೃಷಿ, ಕಾಫಿ ಕೃಷಿ, ಏಲಕ್ಕಿ ಕಾಳುಮೆಣಸು ಬೇಸಾಯ, ಹಸು, ಎಮ್ಮೆ, ಹಂದಿ, ಆಡುಗಳ ಸಾಕಾಣಿಕೆ, ಸಾಧಕ ರೈತರ ಅನುಭವ, ಕೃಷಿ ನಿರತ ಮಹಿಳೆಯರ ಅನಿಸಿಕೆ, ಯುವಕರ ಪಾಲ್ಗೊಳ್ಳುವಿಕೆ, ಸಮಗ್ರ ಕೃಷಿ, ಹೀಗೆ ನೇರ ಪ್ರಸಾರದಲ್ಲಿ ಕೃಷಿ ರಸಪ್ರಶ್ನೆಗಳು, ಜೊತೆಗೆ ಅಲ್ಲಲ್ಲಿ ಅರ್ಥಪೂರ್ಣವಾದ ಕೃಷಿ ಗೀತೆಗಳು ಪ್ರಸಾರವಾಗುತ್ತಿವೆ. ಕೇಳಿ, ಕೊಡಗಿನ ಜನಪ್ರಿಯ ಮಾಧ್ಯಮವಾದ ಆಕಾಶವಾಣಿಯಲ್ಲಿ ನಿತ್ಯವೂ ಕೃಷಿ ಸಂಗತಿಗಳನ್ನು. ಕೃಷಿ ಪ್ರಧಾನವಾದ ನಮ್ಮ ನಾಡಿನಲ್ಲಿ ಆಕಾಶವಾಣಿಯು ಕೃಷಿ ಕ್ಷೇತ್ರದ ವಿವಿಧ ವಿಚಾರಗಳನ್ನು ನಿಮಗಾಗಿ ತಲುಪಿಸುತ್ತಿದೆ. ಪ್ರತಿದಿನದ ಸಂಜೆಯ ಕೃಷಿ ಪ್ರಸಾರದ ಪ್ರಾಯೋಜಕರು ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ. ರೈತ ಇರದ ನಾಡೇ ಇಲ್ಲ, ರೈತ ಬೆಳೆದ ಬೆಳೆತಿಲ್ಲದವರೇ ಇಲ್ಲ, ರೈತ ಎಂದು ಸ್ವಾರ್ಥಿ ಅಲ್ಲ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳೆ ಸಂಜೆ 5:30 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಎರೆಹುಳು ಗೊಬ್ಬರ, ಅಜೋಲಾ ಹಾಗೂ ಯಂತ್ರೋಪಕರಣಗಳನ್ನು ಬಳಸಿಕೊಂಡು ಕಾಫಿ, ಕಾಳುಮೆಣಸು, ಭತ್ತದ ಕೃಷಿ ಮಾಡುತ್ತಿರುವ ಮಡಿಕೇರಿ ತಾಲೂಕು ಹೊಸಕೇರಿ ಗ್ರಾಮದ ಮುಕ್ಕಾಟಿರ ಸದಾ ಡೆನ್ನಿಸ್ ಅವರೊಡನೆ ಸಂದರ್ಶನವಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ವಾಣಿ ಪ್ರಸಾರವಾಯಿತು. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಸಮಯ 7:20 ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ಅಸಂತ್. ಜೊಂಪೆನ ವಿವರ. ಇಂದು ಮಡಿಕೇರಿ ಪೇಟೆನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಪಾಡಿಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಪ್ರಧಾನಮಂತ್ರಿಯವರ ಹೊಸ 15 ಅಂಶಗಳ ಕಾರ್ಯಕ್ರಮಗಳ ಅನುಷ್ಠಾನ ಸಂಬಂಧ ಜಿಲ್ಲಾ ಮಟ್ಟದ ಸಮಿತಿ ಸಭೆ ನಡೆದಿದೆ. ಸಭೆಯಲ್ಲಿ ಜಿಲ್ಲಾಧಿಕಾರಿಗ ಮಾತಾಡಿ ಕೃಷಿ, ತೋಟಗಾರಿಕೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸೇರಿದಂಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ಅಲ್ಪಸಂಖ್ಯಾತರಿಗೆ ಇರುವ ಕಾರ್ಯಕ್ರಮನ ಸರಿಯಾಗಿ ತಲುಪಿಸೋಕು, ಹಂಗೆ ಇಲಾಖೆಗಳಲ್ಲಿರುವ ಸೌಕರ್ಯಗಳ ಕುರಿತು ಸರಿಯಾದ ಮಾಹಿತಿನ ಕೊಡೋಕುತ್ತ ಸೂಚನೆ ಕೊಟ್ಟು. ಸಭೆಯಲ್ಲಿ ಕೃಷಿ ಇಲಾಖೆನ ಜಂಟಿ ನಿರ್ದೇಶಕ ಶಬನಾಯಂ ಶೇಖ್, ಸಾರ್ವಜನಿಕ ಶಿಕ್ಷಣ ಇಲಾಖೆನ ಉಪನಿರ್ದೇಶಕ ವೇದಮೂರ್ತಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಉಪನಿರ್ದೇಶಕ ಮುದ್ದಣ್ಣ, ಕಾರ್ಮಿಕ ಅಧಿಕಾರಿ ಅನಿಲ್ ಬಗಟ್ಟೆ ಸೇರಿದಂತೆ ಸುಮಾರು ಇಲಾಖೆನ ಅಧಿಕಾರಿಗ ಹಾಜರಿದ್ದು. ಜಿಲ್ಲೆನ ಕೋವಿಡ್ ಆಸ್ಪತ್ರೆಯ ಡಯಾಲಿಸಿಸ್ ವಿಭಾಗಕ್ಕೆ ಇಂದು ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ಖುದ್ದಾಗಿ ಭೇಟಿ ಕೊಟ್ಟು ನೋಡಿ ಅಲ್ಲಿರುವ ವ್ಯವಸ್ಥೆಗಳ ಕುರಿತು ಸಂಬಂಧಪಟ್ಟವರಿಂದ ಸರಿಯಾದ ಮಾಹಿತಿನ ತಗೊಂಡಳು. ಜಿಲ್ಲೆಯಲ್ಲಿ ದಿನದ ದಿನಕ್ಕೆ ಮಹಾಮಾರಿ ಕೊರೋನಾ ಅಂಟು ಕಾಯಿಲೆ ಜಾಸ್ತಿ ಆಗ್ತಾನೆ ಹೊಟ್ಟು. ಇಂದು ಜಿಲ್ಲೆಯಲ್ಲಿ ಹೊಸದಾಗಿ 507 ಜನರಿಗೆ ಕಾಯಿಲೆ ಕಾಣಿಸಿಕೊಂಡು. ಮಡಿಕೇರಿ ತಾಲೂಕಲ್ಲಿ 136, ವಿರಾಜಪೇಟೆ ತಾಲೂಕಲ್ಲಿ 167, ಹಾಗೆ ಸೋಮವಾರಪೇಟೆ ತಾಲೂಕಲ್ಲಿ 237 ಸೇರಿದಂಗೆ ಒಟ್ಟು 540 ಜನರಿಗೆ ಕಾಯಿಲೆ ಬಂದಿರುವುದು ಬೆಳಕಿಗೆ ಬಂದುಟ್ಟು. ಜಿಲ್ಲೆಯಲ್ಲಿ ಇಂದಿನವರೆಗೆ 43,244 ಜನರಿಗೆ ಕಾಯಿಲೆ ಬಂದುಟ್ಟು. ಇದರಲ್ಲಿ 38,934 ಜನ ಕಾಯಿಲೆ ತಗ್ಗಿ ಬಚ್ಚವಾಗಳು. ಇಂದು ಒಂದು ಸಾವಿನ ಪ್ರಕರಣ ವರದಿಯಾಗಿಟ್ಟು 270 ಕಂಟೈನ್ಮೆಂಟ್ ವಲಯಗಾವಿಟ್ಟು. ಇಂದಿನವರೆಗೆ 442 ಜನ ಈ ಮಾರಿ ಕಾಯಿಲೆಗೆ ಸಿಕ್ಕಿ ಪ್ರಾಣ ಕಳ್ಕೊಂಡಳು. ಜಿಲ್ಲೆಯ ಪಾಸಿಟಿವಿಟಿ ರೇಟ್ 16.04 ಔಟ್ ಉತ್ತ. ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಮಾಹಿತಿ ಕೊಟ್ಟಳು. ಹಿರಿಯ ನಾಗರಿಕರ ಸಬಲೀಕರಣಕ್ಕಾಗಿ ಕರ್ನಾಟಕ ರಾಜ್ಯದಲ್ಲಿ ರಾಷ್ಟೀಯ ಸಹಾಯವಾಣಿ ಕೇಂದ್ರ ಸುರಾವುಟು. ಹಿರಿಯ ನಾಗರಿಕರು 14567 ಈ ಸಂಖ್ಯೆಗೆ ಸಂಪರ್ಕ ಮಾಡಿ ತಾವು ಅನುಭವಿಸುತ್ತಿರುವ ಕಷ್ಟಗಳಿಗೆ ಸರಿಯಾದ ಮಾಹಿತಿ ಹಂಗೆ ಸಲಹೆಯನ್ನು ತಕಣಕ್ಕ ಜಿಲ್ಲಾ ವಿಶೇಷಚೇತನರ ಕಲ್ಯಾಣಾಧಿಕಾರಿಗ ತಿಳಿಸಿಡೋ. ಜಿಲ್ಲಾಡಳಿತ ಹಂಗೆ ಸರ್ವೋದಯ ಸಮಿತಿನ ಕಡೆಯಿಂದ ಹುತಾತ್ಮರ ದಿನದ ಪ್ರಯುಕ್ತ ರಾಷ್ಟಪಿತ ಮಹಾತ್ಮ ಗಾಂಧೀಜಿಯವರ ಚಿತಾಭಸ್ಮನ ನಾಳೆ ಬೆಳಿಗ್ಗೆ 10:00 ಸರಿಯಾಗಿ ಮಡಿಕೇರಿ ಜಿಲ್ಲಾಡಳಿತ ಭವನದ ಜಿಲ್ಲಾ ಖಜಾನೆ ಕಚೇರಿಯಿಂದ ಮೆರವಣಿಗೆಯಲ್ಲಿ ಪೊಲೀಸ್ ಗೌರವ ರಕ್ಷೆಯೊಟ್ಟಿಗೆ ತಕೊಂಡು ಹೋಗಿ ಗಾಂಧಿ ಮಂಟಪದಲ್ಲಿ ಮಡಗಿ ಅಲ್ಲಿಂದ 10:30 ಸರ್ವಧರ್ಮ ಪ್ರಾರ್ಥನೆ ಮಾಡಿ 11 ಗಂಟೆಗೆ ಸರಿಯಾಗಿ 2 ನಿಮಿಷ ಮೌನಾಚರಣೆ ನಡೆದಿದೆ. ರಾಜ್ಯದಲ್ಲಿ 4/31 ಕೊರೋನಾ ನಿಯಮಗಳಲ್ಲಿ ಸುಮಾರು ಬದಲಾವಣೆ ಆಗಿಟ್ಟು ಸೋಮವಾರದಿಂದ ರಾತ್ರಿ ಇದ್ದ ಕರ್ಫ್ಯೂನ ರದ್ದು ಮಾಡಿಳು. ಪಬ್ ರೆಸ್ಟೋರೆಂಟ್ ಹೋಟೆಲ್ಗಳಲ್ಲಿ 100% ಅವಕಾಶ ಕೊಟ್ಟಳು. ಪಿಕ್ಚರ್ ಥಿಯೇಟರ್ಗಳಿಗೆ 50% ಮಾತ್ರ ಅವಕಾಶ ಉಂಟು. ಮದುವೆಗಳಿಗೆ ಒಳಗಡೆ ಆದರೆ 200, ಹೊರಗಡೆ ಆದರೆ 300 ಜನರಿಗೆ ಸೇರಿಕೆ ಅವಕಾಶ ಉಂಟು. ಜಾತ್ರೆ ಮೆರವಣಿಗೆ ಧರಣಿ ಪ್ರತಿಭಟನೆಗಳಿಗೆ ಅವಕಾಶ ಇಲ್ಲ. ಜಿಮ್ ಈಜುಕೊಳ್ಳಲು 50% ಅವಕಾಶ ಉಂಟು. ಪ್ರವಾಸಿ ಜಾಗಗಳಿಗೆ ಹೋಗಿ ಯಾವುದೇ ತರಹದ ಅಡ್ಡಿ ಇಲ್ಲ. ಹಾಗೆ ದೇವಸ್ಥಾನಗಳಲ್ಲಿ ಪೂಜೆ ಸೇವೆಗಳಿಗೂ ಯಾವುದೇ ತರಹದ ಅಡ್ಡಿ ಇಲ್ಲ ಅಂತ ಇಂದು ನಡೆದ ಸಭೆಯಲ್ಲಿ ತೀರ್ಮಾನ ತಗೊಂಡಳು. 2022-23 ಸಾಲಿನ ಮಡಿಕೇರಿ ನಗರಸಭೆ ಬಜೆಟ್ ತಯಾರು ಮಾಡುವ ಮುಂದೆ ಈ ಸಾಲಿನ ಆದಾಯ ಮತ್ತು ಅಭಿವೃದ್ಧಿ ಕುರಿತು ಸರಿಯಾದ ಸಲಹೆ ಸೂಚನೆಗಳ ತಕೊಂಡು ಬಜೆಟ್ ತಯಾರು ಮಾಡಿಕೆ ಸಾರ್ವಜನಿಕ ಸಂಘ ಸಂಸ್ಥೆಗಳ, ಎನ್ಜಿಒಗಳ ಮತ್ತು ಮಾಜಿ ನಗರಸಭೆ ಅಧ್ಯಕ್ಷರ, ಉಪಾಧ್ಯಕ್ಷರ, ಸದಸ್ಯರ ಸಭೆ ಬರುವ ತಿಂಗಳ 1 ಫೆಬ್ರವರಿ ಮಧ್ಯಾಹ್ನ 3:30 ನಗರಸಭೆ ಅಧ್ಯಕ್ಷೆ ನೆರವಂಡ ಅನಿತಾ ಪೂವಯ್ಯ ಅವರ ಅಧ್ಯಕ್ಷತೆಯಲ್ಲಿ ಮಡಿಕೇರಿ ಕಾವೇರಿ ಕಲಾಕ್ಷೇತ್ರದಲ್ಲಿ ನಡೆದಿದೆ. ಕೃಷಿ ಇಲಾಖೆಯ ಕಡೆಯಿಂದ 2021-22 ಸಾಲಿನ ಕೃಷಿ ಯಾಂತ್ರೀಕರಣ ಕಾರ್ಯಕ್ರಮದಲ್ಲಿ 50% ರಿಯಾಯಿತಿಲಿ ಕಳೆ ಕೊಚ್ಚುವ ಯಂತ್ರ, ಬ್ಯಾಟರಿ ಸ್ಪ್ರೇಯರ್ಸ್, ಪವರ್ ಸ್ಪ್ರೇಯರ್ಸ್, ರೋಟೋವೇಟರ್, 5 HP, 8 HP ಮತ್ತು 10 HP ಡೀಸೆಲ್ ಪಂಪ್ಸೆಟ್ಗಳನ್ನ ಕೊಟ್ಟವೆ. ಅವಶ್ಯ ಇರುವ ರೈತರು ಸರಿಯಾದ ದಾಖಲಾತಿಗಳ ಕೊಟ್ಟು ಮಡಿಕೇರಿ, ಭಾಗಮಂಡಲ, ನಾಪೋಕುಲು ಮತ್ತು ಸಂಪಾಜೆ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಕೊಟ್ಟು ತಕಣಕ್ಕೂ ಮಡಿಕೇರಿ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು ತಿಳಿಸಿದರು. ಜಿಲ್ಲೆಯಲ್ಲಿ 4/31 ಮತ್ತು 1 ಫೆಬ್ರವರಿ ಗಣಕಯಂತ್ರ ಶಿಕ್ಷಣ ಪರೀಕ್ಷೆಗೆ ಮಡಿಕೇರಿನ ಶ್ರೀನಿಕೇತನ ಶ್ರೀ ಸದ್ಗುರು ಕೈಗಾರಿಕಾ ತರಬೇತಿ ಕೇಂದ್ರದಲ್ಲಿ ನಡೆದಿದೆ. ಪರೀಕ್ಷೆನ ಸರಿಯಾಗಿ ಯಾವುದೇ ತರಹದ ಅಡೆತಡೆಗ ಬರದೆ ನಡೆಸಿಕೆ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಮಟ್ಟ ಪರೀಕ್ಷಾ ಕೇಂದ್ರದ ಸುತ್ತಿನ 200 ಮೀಟರ್ ಜಾಗನ ನಿರ್ಬಂಧಿತ ಜಾಗದ ಘೋಷಣೆ ಮಾಡಿ ಜಿಲ್ಲಾಧಿಕಾರಿಗೆ ಆದೇಶ ಹೊರಡಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಹಂಗಿ ಕೊಡಗು ಜಿಲ್ಲಾ ಪ್ರಾಣಿದಯ ಸಂಘದ ಸಹಕಾರದಲ್ಲಿ ಮಡಿಕೇರಿ ತಾಲೂಕಿನ ಕೆನಿಡುಗಣೆ ಗ್ರಾಮ ಪಂಚಾಯಿತಿ ಹತ್ತಿರ ಗುರುತು ಮಾಡಿರುವ ಸರ್ಕಾರಿ ಜಿಲ್ಲಾ ಗೋಶಾಲೆನ ಕಟ್ಟಿಗೆ ಶಾಸಕ ಮಂಡೆಪಂಡಪ್ಪಿ ಅಪ್ಪಚ್ಚುರಂಜನ ಭೂಮಿ ಪೂಜೆ ಮಾಡಿದೋ. ಅಲ್ಲಿನ ಶಾಸಕರು ಮಾತಾಡಿ ಪ್ರತಿ ಜಿಲ್ಲೆಯಲ್ಲಿ ಸರ್ಕಾರಿ ಗೋಶಾಲೆ ಕಟ್ಟಿಗೆ 15 ಕೋಟಿ ರೂಪಾಯಿನ ಗೊತ್ತು ಮಾಡಿಳು. ಸುರುಣ ಹಂತಲ್ಲಿ ಸರ್ಕಾರ 36 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿಟ್ಟು ವಯಸ್ಸಾದ ದನಗಳನ್ನ ಯಾವುದೇ ಕಾರಣಕ್ಕೂ ಯಾರು ಸಹ ಮಾರಾಟ ಮಾಡಿಕಾದ ಸರ್ಕಾರ ನಡೆಸುವ ಗೋಶಾಲೆಗೆ ದನಗಳನ್ನ ತಂದು ಬಿಡೋಕು. ಇಂಥ ದನಗಳ ಸರ್ಕಾರಗಳಿಂದ ಸರಿಯಾಗಿ ಲಾಯಕ ನೋಡಿಕೊಂಡವೆ ಅಂತ ಹೇಳ್ದು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. Breathe like a lion, crouch like a tiger, show the world the real man in you. Be the Toyota, the undisputed leader. Toyota Fortuner Legenda. Booking agi bhiti kodi Palace Toyota near Kaveri Hall, CV Shankar Road, Madikeri. Call 7022671919. ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸೆನ್ ಸಿಟಿ ಅರ್ಪಿಸುತ್ತಿದೆ ವಿಶ್ವದರ್ಜೆಯ ಗುಣಮಟ್ಟದ ಹೊಸ ಬಡಾವಣೆ ಸೆನ್ ಸಿಟಿ ನ್ಯೂ ಟೌನ್. ಡಿಸಿ ಕನ್ವರ್ಟೆಡ್, ಡಿಟಿಸಿಪಿ ಅಪ್ರೂವ್ಡ್ ನಿವೇಶನಗಳು, ಎಲ್ಲವೂ ಅಭಿವೃದ್ಧಿಗೊಂಡಿದೆ. ಒಮ್ಮೆ ಭೇಟಿ ಕೊಡಿ ವಿಶ್ವದರ್ಜೆಯ ಮೊಟ್ಟ ಮೊದಲ ಬಡಾವಣೆ ಈಗ ನಿಮ್ಮ ಪ್ರಿಯ ಪಟ್ಟಣದಲ್ಲಿ. ಸೆನ್ ಸಿಟಿ ಸಂಪರ್ಕಿಸಿ 9243002323. ಕೆದಮಳ್ಳೂರು ಗ್ರಾಮ ಪಂಚಾಯಿತಿಯ ಗ್ರಾಮಸಭೆ ಇದೇ ಫೆಬ್ರವರಿ 1 ಮಂಗಳವಾರ ಪೂರ್ವಾಹ್ನ 11 ಗಂಟೆಗೆ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಎನ್ಎಂ ಶೀಲಾ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಡಾ ಶ್ರೀ ರಾಕೇಶ್ ವೈದ್ಯಾಧಿಕಾರಿ ಕೆದಮಳ್ಳೂರು ಪಶು ಚಿಕಿತ್ಸಾಲಯ ಇವರ ಸಮ್ಮುಖದಲ್ಲಿ ಕೆದಮಳ್ಳೂರು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ನಡೆಸಲಾಗುವುದು. ಗ್ರಾಮಸ್ಥರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಕೆದಮಳ್ಳೂರು ಗ್ರಾಮ ಪಂಚಾಯಿತಿ ಪ್ರಕಟಣೆ ತಿಳಿಸಿದೆ. ಭಾಗಮಂಡಲ ಚೇರಂಗಾಲ ಗ್ರಾಮದ ಮತ್ತಾರಿ ದಿವಂಗತ ಚಿನ್ನಪ್ಪ ಅವರ ಪತ್ನಿ ನಂಜಮ್ಮ ಅವರು ಇಂದು ನಿಧನರಾಗಿದ್ದಾರೆ. ಇವರ ತವರು ಮನೆ ಪಾಂಡಿ. 89 ವರ್ಷ ಪ್ರಾಯದ ಮತ್ತಾರಿ ನಂಜಮ್ಮ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದ ಒಳಗೆ ಚೇರಂಗಾಲದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಅಮ್ಮತ್ತಿ ಕಾರ್ಮಾಡು ಗ್ರಾಮದ ಮುಗೇರ ತಿಮ್ಮಪ್ಪ ಅವರ ಪತ್ನಿ ಸುಶೀಲಾ ಅವರು 65ನೇ ವರ್ಷ ಪ್ರಾಯದಲ್ಲಿ ಇಂದು ಬೆಳಗ್ಗೆ ನಿಧನರಾಗಿದ್ದಾರೆ. ಮುಗೇರ ಸುಶೀಲಾ ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 12 ಗಂಟೆಗೆ ನೆರವಂಡ ಡುಬ್ಬು ಮಾಚಯ್ಯ ಅವರ ಲೈನ್ ಮನೆಯಲ್ಲಿ ನಡೆಯಲಿದೆ. ಮೂಲತ್ ಚೆಂಬೆಬಳ್ಳೂರು ಕಾರಣ ವಿರಾಜಪೇಟೆ ಗಾಂಧಿನಗರತ್ತು ವಾಸವುಳ್ಳ ಚಾರಿಮಂಡ ಪೂವಯ್ಯ ಗಣೇಶ ಅಂಗಡ ಪೊಣ್ಣು ಮುತ್ತವ ಚಿಟ್ಟಿಯಂಗ ಇಂದು 76ನೇ ಬೈದಲ ಮರಣಪಟ್ಟಿತು. ಚಾರಿಮಂಡ ಮುತ್ತವ ಚಿಟ್ಟಿ ಅಂಗಡ ತಾಮನೆ ಕರುವಂಡ ಆಖಿರಿ ಕಾರ್ಯ ನಾಳೆ ಮಜ್ಜಣ ಅಂಗಡ ಒಕ್ಕತ್ತೂಟುಂಗಳತ್ತು ನಡಪ. ಬಲ್ಲೆಮುಂಡೂರು ಗ್ರಾಮತ್ರ ಕೊಟ್ಟಂಗಡ ಜಪ್ಪು ಅಂಗ 76ನೇ ಬೈದಲ ಇಂದು ಪೊಲಕ 10:30 ಮರಣಪಟ್ಟಿತು. ಕೊಟ್ಟಂಗಡ ಜಪ್ಪು ಅಂಗಡ ಆಖಿರಿ ಕಾರ್ಯ ನಾಳೆ ಪೊಲಕ 9:30 ಅಂಗಡ ಸ್ವಂತ ಮನೆಯಲ್ಲಿ ನಡಪ. ನಾಪುಕ್ಲು ನಿವಾಸಿ ಅಪ್ಪಚಟ್ಟುಂಡ ಗಪ್ಪು ಕಾವೇರಪ್ಪ ಇಂಗ ಇಂದು ಮಜ್ಜನ 1 ಗಂಟೆಗೆ ಮರಣಪಟ್ಟಿತು. 74 ವೈತ್ರ ಅಪ್ಪಚ ಟೊಳ್ಳಂಡ ಗಪ್ಪು ಕಾವಿರಪ್ಪಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜನ ಬಲ್ಲಮ್ಮ ಹೋಟೆಲ್ ನಡಪಂದು ಒಕ್ಕಕಾರ ಅರಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027009. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿಮಡಮ ಮತ್ತಾಜಿನ. ಜಿಲ್ಲಾಡಳಿತ ಪಿನ್ನ ಸರ್ವೋದಯ ಸಮಿತಿರ ಅದನೆಲ್ಲ ಹುತಾತ್ಮಗಳ ದಿನತರ ಮಾರಿಪತ್ ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಎಂಗಡ ಚಿತಾಭಸ್ಮತನ ನಾಳೆ ಫಲಕ 10 ಗಂಟೆಗೆ ಮಡಿಕೇರಿರ ಜಿಲ್ಲಾಡಳಿತ ಭವನತರ ಜಿಲ್ಲಾ ಖಜಾನೆ ಕಚೇರಿ ಲಿಂಜ ಮೆರವಣಿಗೆಲು ಪೊಲೀಸ್ ಗೌರವ ರಕ್ಷೆಲು ಎಡತನು ಪೋಯಿತು. ಗಾಂಧಿ ಮಂಟಪದ ಬೆಚ್ಚಿತು. ಫಲಕ 10 ಗಂಟೆಗೆ ಸರ್ವಧರ್ಮ ಪ್ರಾರ್ಥನೆ ಮಾಡಿತು. ದಂಡ ನಿಮಿಷ ಮೌನ ಆಚರಣೆ ನಡೆತುವ ಅಂದು ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವು ಅರಿಚಿಟ್ಟಿತು. ಜಿಲ್ಲಾ ಕೋವಿಡ್ ಆಸ್ಪತ್ರೆರ ಡಯಾಲಿಸಿಸ್ ವಿಭಾಗಕ್ಕೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವು ನೀನಂದು ನಲ್ಲ ಗುಣಮಟ್ಟದ ಚಿಕಿತ್ಸಾ ಸೌಲಭ್ಯ ಕೊಡಪಂಡ ಮೀದ ಖುದ್ದು ಪೋಯ್ತು ಪರಿಶೀಲನೆ ನಡೆತುಚಿ. ಸೋಮವಾರಪೇಟೆ ತಾಲೂಕರ ದೊಡ್ಡಮಳ್ತೆ ಹಂಡ್ಲಿ ನೆಡ್ತಾಪಿಂಜ ಆಲೂರು ಸಿದ್ದಾಪುರ ಗ್ರಾಮ ವ್ಯಾಪ್ತಿಲು ಸುಮಾರು 7 ದಂಡಂಜಿ ಕೋಟಿ ಖರ್ಚಿಲು ಮಾಡಿನ ರಸ್ತೆ ಸೇತುವೆ ಕುಡಿಪ ನೀರು ಕೂಡನಕ್ಕೆ ಅಭಿವೃದ್ದಿ ಕಾಮಗಾರಿಗೆ ಶಾಸಕ ಮಂಡೇಪಂಡ ಅಪ್ಪಚುರಂಜನ್ ಇಂದು ಉದ್ಘಾಟನೆ ನಡೆತುಚಿ. ಜಿಲ್ಲೆಯಲ್ಲಿ ಇಂದು 540 ಪುದಿಯ ಕೋವಿಡ್ 19 ಪ್ರಕರಣ ಕಂಡುಬಂದಿತು. ಸೋಮಾರಪೇಟೆ ತಾಲೂಕು 237, ವಿರಾಜಪೇಟೆ ತಾಲೂಕು 167, ಮಡಿಕೇರಿ ತಾಲೂಕು 136. ಜಿಲ್ಲೆಯಲ್ಲಿ ಇಕ್ಕಾಕಣಕ್ಕೆ 43,214 ಕೋವಿಡ್ 19 ಕೇಸ್ ದಾಖಲಾಯಿತು. ಚಿಕಿತ್ಸೆ ಪಡೆದಿತ್ತು ವಾಸಿಯಾನವು 38,934. ಈ ಕಾಯಿಲೆಗೆ ಜೀವಕಳಂದಂಡವು 440. ಪಾಸಿಟಿವಿಟಿ ಪ್ರಮಾಣ 16.04 ಎಂದು ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವು ಅರಿಚಿಟ್ಟಿತು. ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಪಿಂಜ ಕ್ರೀಡಾ ಇಲಾಖೆಯ ಅದನೆಲ್ಲ ದಂಡಾರ್ಥ 21 ಇರುವ ದಂಡನೆ ಸಾಲರ ಜಿಲ್ಲೆಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡತರ ವಿದ್ಯಾರ್ಥಿಯಕ್ಕೆ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಜಿಲ್ಲಾ ಒಳಾಂಗಣ ಕಳಿಪರಂಬಲು ನಿನ್ನಾಂದ ಪಿಂಜ ಇಂದು ಕ್ರೀಡಾ ತರಬೇತಿ ಶಿಬಿರ ನಡೆತುಚಿ. ಜಿಲ್ಲೆಯಲ್ಲಿ ಕ್ರೀಡಾ ವಿಶ್ವವಿದ್ಯಾನಿಲಯ ಶುರು ಮಾಡುವಕ್ಕೆ ಎಲ್ಲಾ ತರತರ ಪ್ರಯತ್ನ ಮಾಡಿದ್ದು ಸರ್ಕಾರಕ್ಕೆ ಮನವಿ ಕೊಡ್ತಿತ್ತು ಎಂದು ಶಾಸಕ ಮಂಡೇಪಂಡ ಅಪ್ಪಚುರಂಜನ್ ಅಣ್ಣುಚಿ. ಮಡಿಕೇರಿಯ ಜನರಲ್ ತಿಮ್ಮಯ್ಯ ಜಿಲ್ಲಾ ಕಳಿಪರಂಬಲು ದಂಡಾರ್ಥ 21 ಇರುವ ದಂಡನೆ ಸಾಲರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡತರ ಮಕ್ಕಕ್ಕೆ ದಂಡ ದಿನ ಕ್ರೀಡಾ ತರಬೇತಿ ಶಿಬಿರ ಪಿಂಜ ಯುವ ಸಂಘತರ ಸ್ಕೂಲ್ಕ ನಿನ್ನಾಂದು ಕ್ರೀಡಾ ಕಿಟ್ ಕೊಡ್ತಿತ್ತು ತಕ್ಕ ಪರಂದತ್ತು.